ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ಜೀವ ಬಿದ್ದ ಜನ ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ಜೀವ ಬಿದ್ದ ಜನ ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ಜೀವವಿದ್ದ ಜನ ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ಜೀವವಿದ್ದ ಜನ ಪ್ರಾಣನಾಥ ಪಾಲಿಸೋನಿ ಎಂದ ಜನಲಕ್ಷ್ಮಣಗೆ ವಾಣಿಪತಿ ಸಮನಾಥ ವಾಣಿಪತಿ ಸಮನಾಥನೆ ರಾಣಿ ಭಾರತಿ ರಮಣನೆ ವಾಣಿಪತಿ ಸಮನಾಥನೆ ರಾಣಿ ಭಾರತಿ ರಮಣನೆ ವಾಣಿಪತಿ ಮಂಡಲೇಶ ಪಾಂಡು ರಂಗನ ಮಕರ ಪೋಷ ಪಾಂಡು ಸುತ ಭೂ ಮಂಡಲೇಶ ಪಾಂಡು ರಂಗನ ಮಕರ ಪೋಷ ಪಾಂಡು ಸುತ ಭೂ ಮಂಡಲೇಶ ಪಾಂಡು ರಂಗನ ಮಕರ ಪೋಷ ಪಾಂಡು ಸುತ ಭೂ ಮಂಡಲೇಶ ಪಾಂಡು ರಂಗನ